ಸಾಹಿಬ್ದ ಜೊತೆ ರಾಜ್ಯ ಒಪ್ಪಂದಕ್ಕೆ ಅಂಕಿತ. ಮತ್ತು ವಿಶ್ವ ಜನಸಂಖ್ಯಾ ದಿನ ಇಂದು. ಏಷ್ಯಾ ಖಂಡದಲ್ಲಿ ಜೀವಿತಾವಧಿ ಹೆಚ್ಚಳ, ವಿಶ್ವಸಂಸ್ಥೆ ವರದಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡೆಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮತ್ತು ಜ್ವರವಿದೆ ಹಾಗೂ ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ಗುನ್ಯಾಗಿ ಭಯಪಡಬೇಡಿ, ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. ವರದಾನ ಅಬ ಸೂಖಾ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ, ಅಬ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೂಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬೀಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा, योजना करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है. कृषि एवं किसान कल्याण मंत्रालय, भारत सरकार. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ ಎರೆಹುಳು ಗೊಬ್ಬರದ ಉತ್ಪಾದನೆ ತಾಂತ್ರಿಕತೆಗಳು. ಈ ಕುರಿತು ಡಾಕ್ಟರ್ ರಾಘವೇಂದ್ರ ಎಲಿಗಾರ್ ಅವರೊಂದಿಗೆ ಸಂದರ್ಶನ ಇರುತ್ತೆ. ಅದಕ್ಕೂ ಮುಂಚೆ ಕೆಲವು ಜಾಹೀರಾತುಗಳು. ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿ. 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೂಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई 5 करोड़ से ज्यादा किसान, अब आपकी है बारी. नजदीकी कृषि कार्यालय, सहकारी समिति, बैंक शाखा या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना आपका. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज तक जैविक खेती. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ. ಉತ್ಪಾದನೆಯ ತಾಂತ್ರಿಕತೆಗಳು ಈ ಕುರಿತು ಡಾಕ್ಟರ್ ರಾಘವೇಂದ್ರ ಎಲಿಗಾರ್ ಅವರೊಂದಿಗಿನ ಸಂದರ್ಶನವನ್ನ. ಆತ್ಮೀಯ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಸ್ವಾಗತ ಹಾಗೂ ನಮಸ್ಕಾರ. ನಮ್ಮ ರೈತರು ಬಹಳಷ್ಟು ಪುರಾತನ ಕಾಲದಿಂದ ತಮ್ಮ ಮನೆಯಲ್ಲಿ ಜಾನುವಾರುಗಳಿಂದ ಉತ್ಪಾದಿಸಲ್ಪಡುವಂಥ ಕೊಟ್ಟಿಗೆ ಗೊಬ್ಬರ ಇರಬಹುದು, ಹಸುಗಳನ್ನು ಒಂದೆಡೆ ಕ್ರೂಢೀಕರಿಸಿ ತಿಪ್ಪೆ ಗೊಬ್ಬರವನ್ನಾಗಿ ಬೇರೆ ಬೇರೆ ತಮ್ಮ ಅನುಕೂಲ ಉದಾಹರಣೆಗಳು ಸಾಕಷ್ಟಿವೆ. ಇತ್ತೀಚಿನ ಬದಲಾದಂಥ ದಿನಗಳಲ್ಲಿ ಮತ್ತು ನಗರೀಕರಣದಲ್ಲಿ ನಮ್ಮ ರೈತರು ಹಿಂದೇಟನ್ನು ಹಾಕೋದ್ರ ಜೊತೆಗೆ ಅವುಗಳಿಗೆ ಅಗತ್ಯವಾಗಿ ಬೇಕಾದಂಥ ಮೇವಿರ್ಬೋದು, ಹೀಗೆ ಬೇರೆ ಬೇರೆ ಸಾಂಪ್ರದಾಯಿಕ ಗೊಬ್ಬರಗಳು ಒಂದಷ್ಟು ಉತ್ಪಾದನೆಯಲ್ಲಿ ಗಣನೀಯ. ಸಾವಯವ ಕೃಷಿ ಮತ್ತು ಇತ್ತೀಚೆಗೆ ಈ ಎರೆಹುಳು ಗೊಬ್ಬರದ ಬಳಕೆ ಮತ್ತು ಅದರ ಉತ್ಪತ್ತತೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಈ ಎರೆಹುಳುವಿನ ಗೊಬ್ಬರ ನಮ್ಮ ರೈತರಿಗೆ ಸಾಕಷ್ಟು ಉಪಯುಕ್ತತೆಯನ್ನು ಮತ್ತು ಸಾಕಷ್ಟು ಫಲವನ್ನು ಕೂಡ ಕುರಿತಾಗಿ ಸಾಕಷ್ಟು ನಮ್ಮ ರೈತರಿಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಗಂಗಾವತಿಯ ಕ್ರಮಗಳು ಈ ಎಲ್ಲ ಕುರಿತಾಗಿ ನಮ್ಮ ರೈತರಿಗೆ ಅನೇಕ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಉಪಸ್ಥಿತರಿದ್ದಾರೆ. ಅವುಗಳ ಉತ್ಪಾದನೆ ಮತ್ತು ಬಳಕೆ ಕೂಡ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತಿರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಸಾಕಷ್ಟು ಪ್ರಚಾರವನ್ನು ಮತ್ತು ಸಾಕಷ್ಟು ವ್ಯಾಪಕ ರೀತಿಯಲ್ಲಿ ಎರೆಹುಳ ಗೊಬ್ಬರ ತನ್ನ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಇದರ ಕುರಿತಾಗಿ ಅನೇಕ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ನಮ್ಮ ರೈತರಿಗೆ ತಾವು ತಿಳಿಯಪಡಿಸ್ತೀರಿ ಅಂಥೇಳಿ, ಹೇಗೆ ಈ ಎರೆಹುಳು ಗೊಬ್ಬರದ ತಯಾರಿಕೆ ವೈಜ್ಞಾನಿಕ ದೃಷ್ಟಿಯಿಂದ ಮತ್ತು ತನ್ನ ತಾಂತ್ರಿಕತೆಯ ಕ್ರಮಗಳು ಹೆಚ್ಚುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಅವರಿಗೆ ಆಹಾರ ಭದ್ರತೆ ಕಲ್ಪಿಸುವ ಸಲುವಾಗಿ ನಮ್ಮ ಬೆಳೆಗಳ ಬಳಕೆ ಆಯಿತು. ರಾಸಾಯನಿಕ ಗೊಬ್ಬರಗಳನ್ನ ನಾವು ತಂದ್ವಿ ಮತ್ತು ಕೀಟನಾಶಕಗಳ ಬಳಕೆಗೆ ನಾವು ಮೊರೆ ಹೋಗಬೇಕಾಯಿತು. ಗೊಬ್ಬರಗಳಿರಲಿ ರಾಸಾಯನಿಕ ಕೀಟನಾಶಕಗಳನ್ನ ಬಳಸೋದ್ರಿಂದ ಏನಾಯ್ತು ಅಂತಂದರೆ ನಮಗೆ ವಾತಾವರಣ ಕಲುಷ ಕೃಷಿ ಪ್ರಕರಣ ತರೋದ್ರಿಂದ ಏನಾಯ್ತಂದರೆ ನಮಗೆ ವ್ಯವಸಾಯದಲ್ಲಿ ಕೃಷಿಯಲ್ಲಿ ನಮಗೆ ಖರ್ಚು ಜಾಸ್ತಿ ಆಗ್ತಾ ಹೋಯಿತು. ಖರ್ಚು ಜಾಸ್ತಿ ಮತ್ತು ಆದಾಯ ಕಡಿಮೆ ಆಗ್ತಾ ಇದ್ದ ಆದ್ದರಿಂದ ನಮಗೇನಂದರೆ ರೈತರ ಒಲವು ಕೃಷಿಯಿಂದ ವಿಮುಖವಾಗಿ ನಾವು ಬೇರೆ ಏನಾದರೂ ಮಾಡೋಣ ಅಂತ ಆ ಥರ ಆಯಿತು. ಆದರೆ ಇತ್ತೀಚೆಗೆ ಮತ್ತೆ ಏನಂತಂದರೆ ರೈತರ ಒಲವು ರಾಸಾಯನಿಕಗಳಿಂದ ಸಾವಯವ ಕೃಷಿಗೆ ಬರ್ತಾ ಇದೆ. ಸಾವಯವ ಕೃಷಿಯಲ್ಲಿ ನಾವು ಏನಪ್ಪ ಅಂದರೆ ಎರೆಹುಳು ಉತ್ಪಾದನೆ, ಎರೆಹುಳು ನಮಗೆ ನಿಮ್ಗೆ ಗೊತ್ತಿರ್ಬೋದು ಅದು ನಿಸರ್ಗದಲ್ಲಿ ದೊರೆತಕ್ಕಂಥ ಒಂದು ಹುಳು ಎರೆಹುಳು. ಅದು ಏನಪ್ಪ ಅಂದರೆ ಅದು ಮಣ್ಣನ್ನು ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಉಳುಮೆ ಮಾಡ್ತದೆ ಮತ್ತು ಅದು ಏನಪ್ಪ ಅಂದರೆ ಮಣ್ಣಿನ ಉಳುಮೆಯನ್ನು ಮಾಡಿ ಮಣ್ಣಿನ ಫಲವತ್ತತೆ ಭೂಮಿಯ ಕರಳು ಅಂತಲೂ ಹೇಳ್ತಾರೆ. ಎರೆಹುಳ ಏನಪ್ಪ ಅಂದರೆ ನಮ್ಮ ಭೂಮಿಯಲ್ಲಿ ಸಿಗ್ತಕ್ಕಂಥ ಸಾವಯವ ಕೃಷಿ ತ್ಯಾಜ್ಯ ವಸ್ತುಗಳನ್ನ ತಿಂದು ಅದು ತನ್ನ ಹೊಟ್ಟೆ ಒಳಗೆ ಅಂದರೆ ಜಠರದೊಳಗೆ ಯುಬಿಸಿ ಆಮೇಲೆ ಪೋಷಕಾಂಶಗಳನ್ನ ಮತ್ತು ಏನು ಎರೆಹುಳಿಂದ ಬರ್ತದಲ್ಲ ಆ ಹಿಕ್ಕಿಗೆ ನಾವು ಏನಂತ ಹೇಳ್ತೇವೆ ಅಂದರೆ ಎರೆಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟ್ ಅಂತ ಹೇಳ್ತೇವೆ. ಇದನ್ನು ನಾವೇನಪ್ಪ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ದೊರೆತಕ್ಕಂಥ ನಮಗೆ ಸುಮಾರು ಗ್ರಾಮೀಣ ಪ್ರದೇಶದಲ್ಲಿ ಒಂದು ನಗರ ಪ್ರದೇಶದಲ್ಲಿ ದೊರೆತಕ್ಕಂಥ ಮನೆಗಳಲ್ಲಿ ವ್ಯರ್ಥ ಪದಾರ್ಥಗಳು ಸಿಗ್ತವೆ. ಅದು ಸುಮ್ಮನೆ ನಮಗೆ ಏನಂದರೆ ವ್ಯರ್ಥವಾಗಿ ಹೋಗ್ತಾ ಇದೆ. ಅವು ಎಲ್ಲ ನಮಗೇನಪ್ಪ ಅಂದರೆ ಸಾಕಷ್ಟು ಪೋಷಕಾಂಶಗಳನ್ನ ಹೊಂದಿರ್ತವೆ. ಅವನ್ನು ನಾವು ಉತ್ತಮ ಗುಣಮಟ್ಟದ ಗೊಬ್ಬರವನ್ನು ನಾವು ಎರೆಹುಳು ಗೊಬ್ಬರವನ್ನು ತಯಾರಿಸ್ಬೋದು. ಇದನ್ನು ಒಂದು ನಾವೇನು ಥರ ಇರ್ತದೆ ಅಂತಂದರೆ ಈ ಎರೆಹುಳು ಗೊಬ್ಬರ ಹಿಕ್ಕೆ ನೀವು ನೋಡಿರ್ಬೋದು, ಟೀ ಪುಡಿ ನೋಡಿರ್ಬೋದು, ಆ ಟೀ ಪುಡಿ ಥರ ಕಪ್ಪು ಬಣ್ಣದಾಗಿರ್ತೈತಿ. ಟೀ ಪುಡಿ ಥರನೇ ಇರ್ತದೆ, ಅದು ಕಪ್ಪು ಬಣ್ಣದಾಗಿರ್ತೈತಿ. ಇದು ಏನಪ್ಪ ಅಂದರೆ ಇದು ಪೂರ್ತಿ ಈ ಒಂದು ಎರೆಹುಳ ಗೊಬ್ಬರದಲ್ಲಿ ನಮ್ಗೆ ಏನೇನಿದೆಯಪ್ಪ, ಯಾಕೆ ಉಪಯೋಗಿಸ್ಬೇಕಂದ್ರೆ ಇದೇ ಯಾವುದಾದ್ರೂ ಗಾರ್ಡನ್ ಇರ್ಬೋದು, ಅಲ್ಲಿಗೆ ಸಿಗ್ತಕ್ಕಂಥ ಬೆಳೆಗಳಿಗೆ ಬೇಕಾದಂಥ ಪ್ರಧಾನ ಪೋಷಕಾಂಶಗಳು, ಉಪ ಪೋಷಕಾಂಶವಾದ ಸೂಕ್ಷ್ಮಾಣುಜೀವಿಗಳನ್ನ ಹೊಂದಿದ್ದು ಮತ್ತು ಇವು ಏನಪ್ಪ ಅಂದರೆ ರೋಗ ಮತ್ತು ಕೀಟ ನಿರೋಧಕತೆ ಹುಳುಗಳನ್ನ ಉಪಯೋಗಿಸ್ಬೋದು ಅಂತ ಹೇಳಿ ನಮಗೆ ಒಂದು ಆ ಎರೆಹುಳ ಎಲ್ಲ ಎರೆಹುಳುಗಳು ನಮಗೇನು ನೈಸರ್ಗಿಕವಾಗಿ ದೊರೆಯುತ್ತವೆ ಅದನ್ನೆಲ್ಲ ನಾವು ಎರೆಹುಳಿಗೆ ಗೊಬ್ಬರಕ್ಕೆ ಉಪಯೋಗಿಸ್ಬೋದು. ಆದರೆ ನಾವು ಕಮರ್ಷಿಯಲ್ ವಾಣಿಜ್ಯವಾಕ್ಸಿಸ್ ಅಂತ ಬರ್ತದೆ, ಯುಟ್ರಿಲಸ್ ಯುಜಿನಿಯಾ ಅಂತ ಬರ್ತದೆ, ಪೆರೋನಿಕ್ಸ್ ಎಕ್ಸ್ಕವೇಟಸ್ ಅಂತ ಬರ್ತದೆ. ನಾವು ಹೆಚ್ಚಾಗಿ ಈ ಒಂದು ಎರೆಹುಳು ಗೊಬ್ಬರ ಏನಪ್ಪ ಅಂದರೆ ಎರೆಹುಳು ಎಲ್ಲೆಲ್ಲಿ ವಾಸಿಸ್ತವೆ, ಎರೆಹುಳು ಕೆಲವೊಂದು ಏನಂದರೆ ಕಸಕಡ್ಡಿಗಳಲ್ಲಿರುವ ಎರೆಹುಳುಗಳು ಅವು ಏನಪ್ಪ ಅಂದರೆ ಕಸಕಡ್ಡಿ ಗೊಬ್ಬರ ಮುಂತಾದಲ್ಲಿ ಹಸಿ ಪದಾರ್ಥದಲ್ಲಿ ಅವು ವಾಸಿಸ್ತವೆ. ಇವು ಗಾತ್ರದಲ್ಲಿ ಸಣ್ಣ ಅಥವಾ ಮಧ್ಯಮ ಗಾತ್ರದಲ್ಲಿ ಇರ್ತವೆ. ಇನ್ನು ಕೆಲವೊಂದು ಏನಪ್ಪ ಅಂದರೆ ಮಣ್ಣಿನ ಮೇಲ್ಪದರದಲ್ಲಿ ಎರೆಹುಳು ತಿನ್ನಗಿಂತ ರಾತ್ರಿ ಹೊತ್ತಿನಲ್ಲಿ ಜಾಸ್ತಿ ತಿಂತವೆ. ನಾವು ಏನು ಮಣ್ಣಿನ ಮೇಲ್ಪದರದಲ್ಲಿ ಏನು ಸಿಗ್ತವಲ್ಲ ಎರೆಹುಳುಗಳು ಅವನ್ನ ನಾವು ಏನಪ್ಪ ಅಂದರೆ ಎರೆಹುಳು ಗೊಬ್ಬರ ತಯಾರಿಕೆಗೆ ಉಪಯೋಗಿಸ್ತವೆ. ಎರೆಹುಳುಗಳ ಆಹಾರ ಏನಪ್ಪ, ಎರೆಹುಳುಗಳ ಆಹಾರ ಅಂದರೆ ಏನು ವಿಶೇಷವಾಗಿ ಕೊಡಬೇಕಾಗಿಲ್ಲ. ಎರೆಹುಳು ನಿಮಗೆ ಯಾವುದೇ ಕೃಷಿಯಲ್ಲಿ ಸಿಗ್ತಕ್ಕಂಥ ತ್ಯಾಜ್ಯ ವಸ್ತುಗಳಿರ್ಬೋದು, ಅಂದರೆ ಕೊಳೆತಕ್ಕಂಥ ವಸ್ತುಗಳು ವಾತಾವರಣದಲ್ಲಿ ಕೊಳೆತಕ್ಕಂಥ ವಸ್ತುಗಳಿರ್ಬೋದು, ಭತ್ತ ಯೂಸ್ ಮಾಡ್ಬೋದು, ಮತ್ತೀಗ ಕೆಲವೊಂದು ಪ್ರದೇಶದಲ್ಲಿ ಜೋಳ ಮೆಕ್ಕೆಜೋಳ ಆಮೇಲೆ ಜೋಳದ ಕಡ್ಡಿನ ಸಣ್ಣ ಪುಡಿಯಾಗಿರ್ತದೆ ಅದನ್ನು ಯೂಸ್ ಮಾಡ್ಬೋದು, ನೆಲಗಡಲೆ ಆಲೂಗಡ್ಡೆ ಕಡ್ಡಿ ಸೊಪ್ಪು ಹೊಟ್ಟು ಕಬ್ಬಿನ ಎಲೆಗಳನ್ನ ವೇಸ್ಟ್ ಎಲೆಗಳನ್ನ ಉಪಯೋಗಿಸ್ಬೋದು. ತೋಟಗಾರಿಕೆಯಲ್ಲಿ ತೋಟದಲ್ಲಿ ಸಂಗ್ರಹಗೊಂಡಂಥ ಎಲ್ಲ ಎಲೆ ಹೂವು ಈಚು ಕೊಯ್ಲು ನಂತರ ಸಿಗುತ್ತಂಥ ಬಾಳೆದಿಂಡು ಸಹಿತ ನಾ ಹೇಳಿದಂಗೆ ಅವನ್ನೆಲ್ಲ ಉಪಯೋಗಿಸ್ಬೋದು. ಈ ಎರೆಗೊಬ್ಬರ ನಾವು ಆಗಲೇ ಹೇಳಿದ ಹಾಗೆ ಅತಿ ಮುಖ್ಯವಾದ ಪೋಷಕಾಂಶಗಳನ್ನ ಇದು ಎರೆಹುಳು ಗೊಬ್ಬರ ಹೊಂದಿರ್ತದೆ ಅಂತ ನಾನು ಹೇಳಿದೆ. ಯಾವುದಪ್ಪ ಅಂದರೆ ಸಾರಜನಕ ರಂಜಕ ಲಘು ಪೋಷಕಾಂಶಗಳು ಸೂಕ್ಷ್ಮ ಪೋಷಕಾಂಶಗಳನ್ನ ಹೊಂದಿರ್ತದೆ. ಇದು ಏನಪ್ಪ ಅಂದರೆ ಹಣ್ಣು ಮತ್ತು ತರಕಾರಿ ಹೂವಿನ ಬೆಳೆ ಅದು ಗುಣಮಟ್ಟವನ್ನು ಹೆಚ್ಚು ಮಾಡೋಕ್ಕೆ ಸಹಾಯ ಮಾಡ್ತದೆ. ಮಣ್ಣಲ್ಲಿರುವ ಸಾವಯವ ಅಂಶವನ್ನು ಹಿಡಿದಿಟ್ಟುಕೊಳ್ಳೋ ಒಂದು ಶಕ್ತಿಯನ್ನು ಹೆಚ್ಚು ಮಾಡ್ತದೆ. ಆಮೇಲೆ ಕಡಿಮೆ ಖರ್ಚಿಂದ ಇದು ನಿಮಗೆ ಇದಕ್ಕೆ ನೀವೇನು ಜಾಸ್ತಿ ಖರ್ಚು ಅಮೂಲ್ಯ ಮಣ್ಣು ಇರ್ತದೆ. ಇವನು ಎರೆಹುಳನ್ನು ನಾವು ಬಹಳ ವರ್ಷದಂತ ಉಪಯೋಗಿಸೋದ್ರಿಂದ ಈ ಒಂದು ಸವಳು ಮತ್ತು ಅಂದರೆ ರೋಗ ಕೀಟಗಳ ಬಾಧೆಗಳನ್ನ ಸಹಿತ ನಾವು ಕಡಿಮೆ ಮಾಡ್ಬೋದು. ಆಲ್ರೆಡಿ ಅದು ಕೆಲವೊಂದು ಬೆಳೆಗಳಲ್ಲಿ ನೋಡಿದ್ದೇವೆ. ಇದರಿಂದ ರೈತರಿಗೆ ಏನು ಲಾಭ ಆಗ್ತದೆ ಅಂದರೆ ಮಣ್ಣಿನ ಫಲವತ್ತತೆ ಹೆಚ್ಚಬಹುದು, ಮತ್ತು ಕಡಿಮೆ ನೀರಿನಲ್ಲಿ ನಾವೇನಪ್ಪ ಅಂದರೆ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಯಾಕಂದರೆ ನೀರನ್ನ ಹಿಡ್ಕೊಳ್ಳೋಕ್ಕಂಥ ಸಾಮರ್ಥ್ಯ ಇರೋದ್ರಿಂದ ನಾವು ಪದೇ ಪದೇ ಸಿಂಪರಣೆ ಮಾಡೋದು ಇದಾಗ್ತದೆ. ಮತ್ತು ಬೆಳೆಗಳ ಉತ್ಪನ್ನಗಳು ಈಗ ನಿಮಗೆ ಬಂದಂಥ ಬೆಳೆ ಅರ್ಥಂಥ ಉಪಯೋಗಿಸಿ ಮಾರೋದ್ರಿಂದ ನಿಮಗೆ ಮಾರುಕಟ್ಟೆಯಲ್ಲಿ ಏನಪ್ಪ ಅಂದರೆ ನಿಮ್ಮ ರಾಸಾಯನಿಕ ಬೆಳೆದಕ್ಕಿಂತ ಒಂದು ಹಣ್ಣು ತರಕಾರಿಗಳಿಗೆ ಸಿಗ್ತಕ್ಕಂಥ ಬೆಲೆಗೆ ನೀವು ಹೋಲಿಕೆ ಮಾಡಿದರೆ ಇದಕ್ಕೆ ನಿಮಗೆ ಹೆಚ್ಚಿನ ಬೆಲೆ ಸಿಗ್ತದೆ. ಮತ್ತು ಪರಿಸರಕ್ಕೆ ಏನಪ್ಪ ಲಾಭ ಅಂತಂದರೆ ಅಂದರೆ ಅಂತರ್ಜಲ ವೃದ್ಧಿ ಆಗ್ತದೆ. ಏನು ಅಂತರ್ಜಲ ವೃದ್ಧಿ ಆಗ್ತದೆ ಮತ್ತು ಯಾಕಂದರೆ ಎರೆಹುಳಕ್ಕೆ ಸಹಾಯ ಮಾಡ್ತವೆ. ಮತ್ತು ಅಂತರ್ಜಲ ಮಟ್ಟ ಕಡಿಮೆ ಅಂತರ್ಜಲದ ಇಳಿವಿಕೆ ಇದಾಗ್ತದೆ ಎರೆಹುಳು ಇಲ್ಲ ಅಂತಂದರೆ. ರಾಷ್ಟ್ರದಲ್ಲಿ ಆರ್ಥಿಕ ಪ್ರಮಾಣ ಏನಪ್ಪ ಅಂದರೆ ಕಡಿಮೆ ಪ್ರಮಾಣದಲ್ಲಿ ನಾವು ಹೊರಗಿನ ಒಂದು ಕೃಷಿ ಪ್ರಕರಣಗಳನ್ನು ಉಪಯೋಗಿಸಿದ್ರೆ ತೆಗೆದುಕೊಂಡದ್ದಲ್ಲಿ ಆದಲ್ಲಿ ನಿಮಗೆ ಕೃಷಿ ಜೊತೆಗೆ ಇದರಿಂದನೂ ಆದಾಯ ಗಳಿಸಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಅಂದರೆ ಏನು ಗಿಡದ ಬುಡದಲ್ಲಿ ಏನು ಕಸ ಕಡ್ಡಿಗಳು ಇರ್ತವಲ್ಲ ಅದಕ್ಕೆ ನಾವು ನೀರು ಬಿಟ್ಟು ಅಂದರೆ ಎರೆಹುಳುಗಳು ಅಲ್ಲೇ ಗೊಬ್ಬರ ಮಾಡಿ ಸ್ಥಳದಲ್ಲಿಯೇ ಎರೆಹುಳು ಗೊಬ್ಬರ ಆಗ್ತದೆ ಆ ಥರನೂ ಮಾಡ್ಬೋದು. ಮತ್ತು ಕೋಳಿ ನಿಮಗೆ ಏನಪ್ಪ ಅಂದರೆ ಒಂದು 6 ತಿಂಗಳಿಗೆ ನಿಮಗೆ ಒಂದು ಕೋಳಿ ಬೆಳೆಸ್ತೇವೆ ಒಂದು 300-400 ರೂಪಾಯಿ 400 ನಾಟಿ ಕೋಳಿ ಆದರೆ ಒಂದು 400-500 ರೂಪಾಯಿ ತನಕ ಬರ್ಬೋದು. ಆದರೆ ಎರೆಹುಳು ಏನಪ್ಪ ಅಂದರೆ ನೀವು ಹೆಚ್ಚಿನ ಲಾಭ ಗಳಿಸ್ಬೋದು. ಮತ್ತು ಕೋಳಿ ಮತ್ತು ಮೀನು ಸಾಕಾಣಿಕೆಯಲ್ಲಿ ಈ ಒಂದು ಎರೆಹುಳುಗಳನ್ನ ಆಹಾರವಾಗಿ ಸಹಿತ ಉಪಯೋಗಿಸ್ಬೋದು. ಎರೆ ಕೃಷಿಯನ್ನು ಕೃಷಿ ಜೊತೆಗೆ ಉಪಯೋಗ ಮಾಡಿ ಹೇಳಿದಂಗೆ ಒಂದು ನಿಮಗೆ ಉಪಕಸಬಾದ ಲಾಭನೂ ಪಡಿಬೋದು. ಪರಿಸರನ ಸ್ವಚ್ಛ ಇಡುವಲ್ಲಿನೂ ಎರೆಹುಳುಗಳು ಭಾಳ ಸಹಕಾರಿಯಾಗಿವೆ. ಮತ್ತು ಇನ್ನು ಸಿಟಿಯಲ್ಲಿ ನೀವು ಹಳ್ಳಿ ಪ್ರದೇಶದಲ್ಲಾಯಿತು, ಇನ್ನು ಸಿಟಿ ಪ್ರದೇಶದಲ್ಲಿ ಹೋದಾಗ ಮನೆಯಲ್ಲಿ ನಿಮಗೆ ತರಕಾರಿಗಳಿಗೆ ಹೆಚ್ಚಿದ್ದು ಅವೆಲ್ಲ ಪದಾರ್ಥಗಳು ಸಿಗ್ತವೆ. ಅವನು ಸುಮ್ಮನೆ ನೀವು ಕಸಕ್ಕೆ ಒಗೆದ ಬದಲಿ ನಿಮ್ಮ ಒಂದು ಬಕೆಟ್ನಲ್ಲಿ ಹಾಕಿ ಆ ಕೊಳತ ಮೇಲೆ ಒಂದು ಹುಳಗಳನ್ನು ಬಿಡೋದ್ರಿಂದ ಆ ಹುಳಗಳನ್ನ ತಿಂತವೆ. ಅದನ್ನೇ ನಾವು ಮನೆ ಮುಂದೆ ಇರತಕ್ಕಂಥ ಗಿಡಗಳಿಗೆ ಸಹಿತ ಉಪಯೋಗಿಸ್ಬೋದು. ಮತ್ತು ಪರಿಸರ ಮಾಲಿನ್ಯನ ತಡೆಗಟ್ಟಬೋದು. ಮತ್ತು ನಮ್ಮ ಸುತ್ತಮುತ್ತ ವಾತಾವರಣವನ್ನು ಸಹಿತ ನಾವು ಸ್ವಚ್ಛವಾಗಿಡ್ಕೋಬೋದು. ನಮಗೆ ಎರೆ ಕೃಷಿಯಿಂದ ಏನಂದರೆ ನಮಗೆ ಉತ್ತಮ ಗುಣಮಟ್ಟದ ಆಹಾರ ಧಾನ್ಯ ದೊರೆಯುತ್ತದೆ, ಕ್ವಾಲಿಟಿ ಪ್ರೊಡಕ್ಟ್. ಈಗ ನೋಡ್ಬೋದು ನೀವು ಸದ ಕೀಟನಾಶಕಗಳಲ್ಲಿ ಕ್ಯಾನ್ಸರ್ಕಾರಕ ಅಂಶಗಳು ಜಾಸ್ತಿ ಇದ್ದಾವೆ. ಆ ಕೀಟನಾಶಕಗಳನ್ನ ಬಳಸುವಾಗ ಪರಿಣಾಮ ಆರೋಗ್ಯದ ಮೇಲೆ ಉಂಟಾಗ್ತದೆ. ಈ ಎರೆಹುಳು ಕೃಷಿಯಿಂದ ಅವೆಲ್ಲ ಪರಿಣಾಮಗಳನ್ನ ನಾವು ಕಡಿಮೆ ಮಾಡಬಹುದು. ಈಗ ಎರೆಹುಳನ ಒಂದು ಜೀವನ ಚಕ್ರ ತೆಗೆದುಕೊಂಡಾಗ ಎರೆಹುಳು ಏನಪ್ಪ ಅಂದರೆ ಗಂಡು ಹೆಣ್ಣು ಅಂಗ ಒಂದೇ ಕಡೆ ಇರ್ತದೆ ತನ್ನ ಜೀವಿತಾವಧಿಯಲ್ಲಿ. ಇದು ಎರೆಹುಳು ನೀವು ಏನು ಮೊಟ್ಟೆ ಇಡ್ತದಲ್ಲ, ಈಗ ಕೊತ್ತಂಬರಿ ಬೀಜ ನೋಡ್ತಿರಲ್ಲ ಆ ಥರ ನೀವು ಎರೆಹುಳು ಕೊತ್ತಂಬರಿ ಬೀಜ ಥರ ಹಳದಿ ಥರ ಮೊಟ್ಟೆಗಳಿರ್ತವೆ ಎರೆಹುಳದ್ದು. ಅವು 80-100 ಕೋಶಗಳನ್ನ ಆಗ್ತವೆ, ಅದರಲ್ಲಿ 1-3 ಮರಿಗಳಿರ್ತವೆ. 15-20 ದಿವಸ ಮರಿಗಳು ಹೊರಗಡೆದಲ್ಲಿ ಒಂದು ಎರೆಹುಳು ಪೂರ್ತಿ ಮೆಚುರಿಟಿ ಆಗ್ತದೆ. ಈ ಎರೆಹುಳು ಏನಪ್ಪ ಅಂದರೆ ಒಂದು 2-3 ವರ್ಷಗಳ ತನಕ ಅದು ಬದುಕಿರ್ತದೆ. ಎರೆಹುಳುಗಳಿಗೆ ನೀವು ಪದಾರ್ಥವಾಗಿ ತಯಾರು ಮಾಡಲಿಕ್ಕೆ ಎರೆಹುಳು ಗೊಬ್ಬರ ತಯಾರಕ್ಕೆ ಪದಾರ್ಥವಾಗಿ ನಿಮಗೆ ಕಳೆಗಳನ್ನು ಸಹಿತ ಯೂಸ್ ಮಾಡ್ಬೋದು. ಈಗ ನಿಮಗೆ ಪಾರ್ಥೇನಿಯಂ ಆಗಲಿ ಹೂ ಬಿಡೋದಕ್ಕಿಂತ ಮೊದಲೇ ನಾವು ಅದನ್ನು ಕಸನ ಯೂಸ್ ಮಾಡೋಕ್ಕೆ. ಹೂ ಬಿಟ್ಟ ನಂತರ ಏನಾಗ್ತದೆ ಅಂದರೆ ಆ ಬೀಜಗಳು ಬಂದು ಏನಾಗ್ತದೆ ನೀವು ಹೊಲಕ್ಕೆ ಹಾಕೋದ್ರಿಂದ ಆ ಬೀಜಗಳು ಮತ್ತು ನಿಮ್ಮ ಹೊಲದಲ್ಲಿ ಬರೋ ಚಾನ್ಸಸ್ ಇರೋದ್ರಿಂದ ಕಳೆಗಳನ್ನ ನಾವು ಹೂ ಬಿಡೋದಕ್ಕಿಂತ ಮೊದಲೇ ಎರೆಹುಳು ಆಕಳು ಅಥವಾ ಹಸುಗಳಿದ್ದರೆ ಚೆನ್ನಾಗಿ ಈ ಸಗಣಿಗಳನ್ನ ಹಾಕೋದ್ರಿಂದ ಎರೆಹುಳುಗಳು ಜಾಸ್ತಿ ವೃದ್ಧಿ ಆಗ್ತವೆ. ಮತ್ತು ಅವು ಸಗಣಿಯನ್ನು ಹಾಕೋದ್ರಿಂದ ಏನಾಗ್ತದೆ ಅವು ತ್ಯಾಜ್ಯ ವಸ್ತುಗಳು ಬೇಗನೆ ಕೊಳೆಯುತ್ತವೆ. ಹಸು ಎತ್ತು ಎಮ್ಮೆ ಹಂಚಿಕೆ ಗಂಜಲ ಹಾಕ್ಬೋದು, ಕೋಳಿಗಳನ್ನ ಹಿಕ್ಕೆನ ಹಾಕಿದ ಸಹಿತ ನಾವು ಎರೆಹುಳು ಗೊಬ್ಬರನ ಬೆಳಿಬೋದು. ಈಗ ಕೈಗಾರಿಕಾ ಆದ ರೇಷ್ಮೆ ಉದ್ಯೋಗದಲ್ಲಿ ಹುಳುಗಳ ಹಿಕ್ಕೆ ಸತ್ತ ಹುಳುಗಳು ಸೊಪ್ಪು ಈಗ ಅಲೆಮನೆ ಸಕ್ಕರೆ ಕಾರ್ಖಾನೆಗಳಲ್ಲಿ ಬರ್ತಕ್ಕಂಥ ಮಡ್ಡಿ ಬೈಗಾಸ್ ಮತ್ತಿತ್ಯ ಅವನ್ನೆಲ್ಲ ಉಪಯೋಗಿಸ್ಬೋದು. ಮನೆ ಬೀದಿ ಕಸ ಮತ್ತು ಹೋಟೆಲ್ಗಳಲ್ಲಿ ಉಳಿದ ಆಹಾರನ ಸಹಿತ ನಾವು ಎರೆಹುಳುಗಳಿಗೆ ಉಪಯೋಗಿಸ್ಬೋದು. ಅಣಬೆ ಉತ್ಪಾದನಾ ಕೇಂದ್ರಗಳಲ್ಲಿ ಸಿಗ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ಸಹಿತ ನಾವು ಎರೆಹುಳುಗಳಿಗೆ ಉಪಯೋಗಿಸ್ಬೋದು. ಈ ಒಂದು ಎರೆಹುಳು ಗೊಬ್ಬರನ ನಾವು ಯಾವ ಥರ ಒಂದು ತೊಟ್ಟಿಗಳನ್ನು ತಯಾರು ಮಾಡಬೇಕು, ಯಾವ ಥರ ತಯಾರಿಕಾ ವಿಧಾನಗಳನ್ನು ಮಾಡಬೇಕಂದ್ರೆ ನಮಗೆ ಒಂದು 4 ವಿಧಾನಗಳು ಇದ್ದಾವೆ. ನಮಗೆ ಏನಂದರೆ ಗುಂಡಿಗಳಲ್ಲಿ ಎರೆಹುಳು ಗೊಬ್ಬರ ತಯಾರಬಹುದು, ಗುಂಪಿನ ಆಕಾರದ ಮಡಿಗಳನ್ನ ಮಾಡಿ ಸಹಿತ ನಾವು ವಿಧಾನ ಅಂತಂದರೆ ನಮಗೆ ಕಡಿಮೆ ಖರ್ಚಿಂದ ಇದು ಏನಪ್ಪ ಅಂದರೆ 3 ಅಡಿ ಅಗಲ ಮತ್ತು 1-2 ಅಡಿಗಳನ್ನ ಮಾಡ್ಕೊಂಡು ಸ್ವಲ್ಪ ಎತ್ತರ ಪ್ರದೇಶದಲ್ಲಿ ಮಾಡಬೇಕು. ಯಾಕಂದರೆ ಗುಂಡಿಗಳನ್ನ ಮಾಡೋದ್ರಿಂದ ಮೇಲ್ಗಡೆಯಿಂದ ನೀರು ಬಂದು ನೀರು ಜಾಸ್ತಿ ನಿಂತಂದರೆ ಎರೆಹುಳುಗಳು ಸತ್ತೋಗೋ ಸಂಬಂಧ ಇದರಿಂದ ಸ್ವಲ್ಪ ಎತ್ತರ ಪ್ರದೇಶದಲ್ಲಿ ಇಂಥ ಗುಂಡಿ ಮಡಿಗಳನ್ನ ಮಾಡ್ಬೋದು. ಎಲ್ಲ ಕೃಷಿ ತ್ಯಾಜ್ಯ ವಸ್ತುಗಳನ್ನ ಹಾಕಿ 15-20 ದಿವಸ ಕಳೆಯಲು ಬಿಟ್ಟು ನಂತರ ಏನಪ್ಪ ಅಂದರೆ ಹುಳುಗಳನ್ನ ಮಡಿಗೆ ಬಿಡಬೇಕು. ಈಗ ನಿಮಗೆ ಗೊತ್ತಾಗ್ತದೆ ಕಳೆತ ಏನಂತಂದರೆ ತ್ಯಾಜ್ಯ ವಸ್ತುಗಳನ್ನು ತುಂಬಿ ನೀವು ಕಳೆಯಕ್ಕೆ ಬಿಡ್ತೀರಿ. ಅದನ್ನ ಏನಪ್ಪ ಅಂದರೆ ಒಳಗಡೆ ಕೈ ಹಾಕಿದಾಗ ಏನಂದರೆ ನಿಮಗೆ ಬಿಸಿ ಬಿಸಿ ಬರಬಾರ್ದು. ಕೊಳೆತಕ್ಕಂಥ ಒಂದು ಪ್ರೊಸೆಸ್ನಲ್ಲಿ ನಿಮಗೆ ಬಿಸಿ ಇದ್ದಾಗ ನೀವು ಏನಾದರೂ ಹುಳಿಗಳನ್ನು ಬಿಟ್ಟಂದರೆ ಆ ಹುಳುಗಳು ಸತ್ತೋಗೋ ಚಾನ್ಸಸ್ ಇರ್ತದೆ. ಕೊಳೆತು ಎಲ್ಲ ತಂಪಾದಾಗ ಇದು ಮಾಡಬೇಕು, ಪದ್ರ ಪದರೊಳಗೆ ಹಾಕಿ ನೀವು ಎರೆಹುಳುಗಳನ್ನ ಬಿಡ್ಬೋದು. ಇದು ಅತ್ಯಂತ ಕಡಿಮೆ ಖರ್ಚಿಂದು ಇದನ್ನು ಸಹಿತ ಮಾಡ್ಬೋದು. ಆಮೇಲೆ ಇನ್ನೊಂದು ತೊಟ್ಟಿ ವಿಧಾನ. ತೊಟ್ಟಿ ವಿಧಾನದೊಳಗೆ ನಾವು